ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು. ಈಗ ಪ್ರಾರಂಭದಲ್ಲಿ ತಾರಸಿ ತೋಟ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಸರ್, ನೀವೇ ಹೇಳ್ದಂಗೆ ತಾರಸಿ ತೋಟ ಅಂತಂದ್ರೆ ಹಿಂದಿನ ದಿನಗಳಲ್ಲಿ ನಾವು ನಮ್ಮ ಮನೆಗಳಲ್ಲೇ ತರಕಾರಿಗಳನ್ನ ಬೆಳ್ಕೋತಾ ಇದ್ವಿ. ಆದ್ರೆ ಈಗ ಸ್ಥಳದ ಅಭಾವ ಇರೋದ್ರಿಂದ ನಾವೇನ್ ಮಾಡ್ತೀವಿ, ತಾರಸಿ ನಮ್ಮ ಟೆರೇಸ್ ಮೇಲ್ಗಡೆ ಇರುವಂತ ಜಾಗವನ್ನ ಉಪಯೋಗಿಸ್ಕೊಂಡು ನಮಗ್ ಬೇಕಾಗಿರುವಂತ ತರಕಾರಿಗಳನ್ನ ನಾವೇ ಬೆಳ್ಕೊಳ್ಳೋಂಥದ್ದು ಒಂದು ಪದ್ಧತಿನ ತಾರಸಿ ತೋಟ ಅಂತ ಹೇಳ್ತೀವಿ. ಹೀಗೆ ಹಿಂದಿನ ದಿನಗಳಲ್ಲಿ ನಾವು ತರಕಾರಿಗಳನ್ನ ಹೇಗೆ ಮನೆಯಲ್ಲೇ ಬೆಳ್ಕೋತಾ ಇದ್ವು, ಈಗ ಸ್ಥಳದ ಅಭಾವ ಇರ್ಬೋದು ಅಥವಾ ಸಮಯದ ಅಭಾವ ಇರಬಹುದು, ಏನ್ ಮಾಡ್ತೀವಿ ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬರ್ತೀವಿ. ಆದ್ರೆ ಈಗಿನ ದಿನಗಳಲ್ಲಿ ನಾವು ನೋಡ್ತೀವಿ, ಯಾವುದೇ ಒಂದು ತರಕಾರಿ ಅಂತಂದ್ರು, ಈಗ ಉದಾಹರಣೆ ತಗೊಂಡ್ರೆ ನಾವು ಒಂದು ಹೂಕೋಸು, ಅದಕ್ಕೆ ಒಂದು ಮಿನಿಮಮ್ ಕನಿಷ್ಠ ಅಂದ್ರು 20-25 ಸ್ಪ್ರೇಗಳು ಅಂದ್ರೆ ರಾಸಾಯನಿಕಗಳನ್ನ ಸಿಂಪರಣೆ ಮಾಡ್ತೀವಿ, ಅದನ್ನ ನಾವು ಸೇವಿಸ್ತಾ ಹೋದ್ರೆ ನಮ್ಮ ಏನು ಪ್ರತಿದಿನ ಆಹಾರನೇ ಪೌಷ್ಟಿಕಾಂಶವುಳ್ಳ ತರಕಾರಿಗಳೇ ನಮ್ಗೆ ವಿಷಪೂರಿತವಾಗಿ ಪರಿಣಮಿಸುತ್ತೆ. ಹಾಗಾಗಿ ನಾವು ನಮ್ಮ ಮನೆ ಮೇಲ್ಗಡೆನೆ ನಮಗ್ ಬೇಕಾಗಿರುವಂತಹ ತರಕಾರಿಗಳು, ನಮಗೆ ಅಭಿರುಚಿಗೆ ತಕ್ಕಂತೆ ಯಾವ ತರಕಾರಿಗಳು ಬೇಕು ಅದನ್ನ ನಮ್ಮ ಕಣ್ಮುಂದೆ ಬೆಳ್ಕೊಳ್ಳುವಂತ ಉದ್ದೇಶನೇ ಈ ಒಂದು ತಾರಸಿ ತೋಟ ಅಂತ ಹೇಳ್ಬೋದು. ಅಂದ್ರೆ ಈ ತಾರಸಿ ತೋಟದ ಮುಖ್ಯ ಉದ್ದೇಶಗಳು ಏನು ಅಂತೀರಿ? ಮೊದಲನೇದಾಗಿ ಈ ನಗರ ಪ್ರದೇಶದ ನಾಗರಿಕರಿಗೆ ಸಮತೋಲನ ಆಹಾರ ಒದಗಿಸ್ಬೋದು. ಈ ಹಣ್ಣು ತರಕಾರಿಗಳನ್ನ ಮನೆಯಲ್ಲೇ ಬೆಳ್ಕೊಂಡು, ಈಗ ಉದಾಹರಣೆಗೆ ನಮ್ಮ ಒಂದು ಕನಿಷ್ಠ ನಮ್ಮ ಪ್ರತಿನಿತ್ಯ ಆಹಾರದಲ್ಲಿ ನಮಗೆ ಕನಿಷ್ಠ 285-300 ಗ್ರಾಮಷ್ಟು ತರಕಾರಿಗಳನ್ನ ನಾವು ಸೇವಿಸ್ಬೇಕು ಅಂತ ಇದೆ. ಒಬ್ಬ ಉತ್ತಮವಾದ ಒಬ್ಬ ಆರೋಗ್ಯಯುತ ಮನುಷ್ಯ 285-300 ಗ್ರಾಂ ತರಕಾರಿ, ಅದರಲ್ಲಿ 115-125 ಗ್ರಾಮ್ ಸೊಪ್ಪು ತರಕಾರಿ ಒಳಗೊಂಡಿರುತ್ತೆ, 85 ಗ್ರಾಮ್ ಗೆಡ್ಡೆ ತರಕಾರಿ, 85 ಗ್ರಾಮ್ ಇತರೆ ತರಕಾರಿ ಗಳು, ಹಾಗೂ 85 ಗ್ರಾಂ ಹಣ್ಣು ಹಂಪಲಿನಿಂದ ಕೂಡಿದ ಸಮತೋಲನ ಆಹಾರ ಇರಬೇಕು ಅಂತ ಇರುತ್ತೆ. ಈ ಒಂದು ಸಮತೋಲನ ಆಹಾರವನ್ನ ನಾವು ನಮಗೆ ಒದಗಿಸ್ಕೊಳ್ಳಕ್ಕೆ ನಮ್ಮ ತಾರಸಿ ತೋಟದಲ್ಲೇ ನಾವು ಬೆಳ್ಕೋಬಹುದು. ಇದು ಒಂದು ಮುಖ್ಯ ಉದ್ದೇಶ. ನಂತರ ನಮ್ಮ ಮನೆಯಲ್ಲೇ ಇರುವಂತ ಸಾವಯವ ತ್ಯಾಜ್ಯಗಳು, ನಾವಿವಾಗ ಸಾವಯವ ತ್ಯಾಜ್ಯಗಳು ಅಂತಂದ್ರೆ ಹಸಿ ತರಕಾರಿ ಕಸ ಇರ್ಬೋದು ಹೊರಗಡೆ ಕೊಡ್ತೀವಿ, ಅದ್ರ ಬದಲು ನಾವು ಮನೆಯಲ್ಲೇ ಆ ತ್ಯಾಜ್ಯಗಳನ್ನ ಉಪಯೋಗಿಸಿ ಬಳಸಿ ಎರೆಹುಳು ಗೊಬ್ಬರ ಆಗಿರ್ಬೋದು ಗೊಬ್ಬರವನ್ನ ಮಾಡಿಕೊಂಡು ಅದನ್ನ ನಾವು ತರಕಾರಿ ಬೆಳಿಲಿಕ್ಕೆ ಕಸದಿಂದ ರಸ ತರಕಾರಿ ಬೆಳಿಲಿಕ್ಕೆ ಉಪಯೋಗಿಸ್ಕೋಬಹುದು. ಮತ್ತೆ ಮೂರನೇದಾಗಿ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ಕೋಬಹುದು. ಮೊದಲನೇದಾಗಿ ಮಕ್ಕಳು, ಚಿಕ್ಕ ಮಕ್ಕಳು, ಈಗ ಮಕ್ಕಳೆಲ್ಲ ಸ್ಕೂಲಲ್ಲೆಲ್ಲ ಹೋದ್ರೆ ಯಾವ ರೀತಿ ತರಕಾರಿಗಳು ಬೆಳೀತಾರೆ ಏನು ಗೊತ್ತಿರಲ್ಲ ಪಟ್ಟಣ ಪ್ರದೇಶದಲ್ಲಿ. ಅಂತ ಸ್ಥಿತಿಯಲ್ಲಿ ತಾರಸಿ ತೋಟದಲ್ಲೇ ಅವರು ತರಕಾರಿ ಬೆಳ್ಕೊಂಡ್ರೆ ಆ ಸ್ಕೂಲಿಂದ ಬಂದ ಮೇಲೆ ಅವರು ಕಂಪ್ಯೂಟರ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡೋ ಬದಲು ಒಂದು ಗಂಟೆ ಗಿಡಗಳ ಹತ್ರ ಹೋಗಿ ಅದ್ರದ ಗಿಡಗಳು ಹೇಗಿರುತ್ತೆ, ಆ ಹೂ ಹೇಗ್ ಬಿಡುತ್ತೆ, ಹಣ್ಣು ಹೇಗ್ ಬಿಡುತ್ತೆ ಅಂತ ನೋಡಿದ್ರೆ ಆರೋಗ್ಯಯುತ ಒಂದು ಸಮಾಜವನ್ನು ನಾವು ಸೃಷ್ಟಿ ಮಾಡಬಹುದು. ಅದೇ ರೀತಿ ಮನೆಯಲ್ಲಿರೋ ಗೃಹಿಣಿಯರಿಗೆ ಒಂದು ಒಂದು ಬೆಂಬಲನು ಆಗುತ್ತೆ, ಅದೇ ರೀತಿ ವಯಸ್ಸಾದವ್ರಿಗೆ ಒಂದು ಮನೋಲ್ಲಾಸ ಕೊಡುತ್ತೆ ಇದರಲ್ಲಿ ಒಂದು ತರಕಾರಿ ಏನು ಬೆಳ್ಕೊಳ್ಳೋದ್ರಲ್ಲಿ. ಇವು ಇದಿಷ್ಟು ಮುಖ್ಯ ಉದ್ದೇಶ. ಮಕ್ಕಳ ಒಂದು ಮಾನಸಿಕ ಅಭಿವೃದ್ಧಿಗೂ ಕೂಡ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಮುಖ್ಯವಾಗಿ ನಾವು ತಾರಸಿ ತೋಟವನ್ನು ಪ್ರಾರಂಭ ಮಾಡಬೇಕಾದ್ರೆ ನಾವು ಯಾವ್ಯಾವ ಅಂಶಗಳನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಂತೀರಿ? ಮುಖ್ಯವಾಗಿ ಅಂದರೆ ತಾರಸಿ ತೋಟ ಅಂದರೆ ಎಲ್ರಿಗೂ ಗಮನಕ್ಕೆ ಬರೋದು, ನಾವು ಟೆರೇಸ್ ಮೇಲೆ ಮಾಡ್ತೀವಿ, ಸೊ ನಾವು ಎಲ್ಲ ಪಾಟ್ಸ್ ಇಟ್ಟರೆ ಹೆಚ್ಚು ವೆಯ್ಟ್ ಆಗ್ಬೋದು, ನಮ್ಮ ಮನೆಗಳಿಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಅದು ಒಂದು ಮಿತ್ ಅಂತಲೇ ಹೇಳ್ಬೋದು, ಯಾಕಂತಂದ್ರೆ ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಒಂದು ಸ್ಕ್ವೇರ್ ಮೀಟರ್ ಏರಿಯಾ ಏನಿದೆ ಟೆರೇಸು, ಅದು ನಮ್ಮ ಒಂದು 100 kg ವೆಯ್ಟ್ ಅನ್ನು ತಡ್ಕೊಳ್ಳುತ್ತೆ. ಈಗ ನೀವು ಯಾವುದೇ ಒಂದು ಪಾಟ್ ಒಂದು ಮ್ಯಾಕ್ಸಿಮಮ್ ಟೊಮ್ಯಾಟೊ ಹಾಕಿದ್ರಿ ಅಂದರೆ ಅದು ಅದು 3 ತಿಂಗಳ ಕಾಲಕ್ಕೆ 10 kg ಒಂದು ಟೊಮ್ಯಾಟೊ ಗಿಡದಲ್ಲಿ ಪಾಟ್ ವೆಯ್ಟ್ ಬಂತು ಅಂದ್ರೆ ನಾವು ಒಂದು ಸ್ಕ್ವೇರ್ ಮೀಟರ್ ಜಾಗದಲ್ಲಿ 10 ಪಾಟನ್ನು ನೀವು ಇಡ್ಬೋದು. ಸೊ ಹಾಗಾಗಿ ಆ ಒಂದು ತಪ್ಪು ಕಲ್ಪನೆ ಇಲ್ಲಿ ಬೇಡ, ಅದೊಂದು ಅಂಶ ನೆನ್ಪಿಟ್ಕೋಬಹುದು. ಎರಡನೇದಾಗಿ ನೀರು, ಮಳೆ ನೀರು ಬರುತ್ತಲ್ಲ ಅದನ್ನು ಬಸಿದು ಹೋಗುವಂತೆ ಮಾಡ್ಕೋಬೇಕು, ವಾಟರ್ ನಿಲ್ಬಾರ್ದು ಆ ರೀತಿ ಮಾಡ್ಕೋಬೇಕು. ಕೆಳಗಡೆ ಟಾರ್ಪಲಿನ್ ಹಾಕೋಬಹುದು, ಟಾರ್ಪಲಿನ್ ಇಟ್ಕೊಂಡು ಅದ್ರ ಮೇಲ್ಗಡೆ ಪಾಟ್ಸ್ ಇಟ್ಕೋಬಹುದು, ಮತ್ತೆ ವಾಟರ್ ಪ್ರೂಫಿಂಗ್ ಟೆರೇಸ್ ಮೇಲೆ ಮಾಡ್ಕೋಬಹುದು, ಅದರಿಂದ ನಮಗೆ ವಾಟರ್ ನೀರು ಟೆರೇಸ್ ಕಡಿಮೆ ಆಗುತ್ತೆ, ವಾಟರ್ ಪ್ರೂಫಿಂಗ್ ಕೂಡ ಮಾಡಿಸ್ಕೋಬಹುದು. ನಂತರ ಬಳಕೆ ಮಾಡುವ ಕುಂಡಗಳು, ನಾವು ಇವಾಗ ಮಣ್ಣಿನ ಕುಂಡಗಳಿಗಿನ್ನ ಫೈಬರ್ ಕುಂಡಗಳು, ಪ್ಲಾಸ್ಟಿಕ್ ಕುಂಡಗಳು, ಮತ್ತೆ ತೂಕ ಕಡಿಮೆ ಗ್ರೋ ಬ್ಯಾಗ್ಸ್ ಅಂತ ಅದನ್ನ ಮಾಡ್ಕೋಬಹುದು, ಅದನ್ನೊಂದು ಅಂಶ ನೆನ್ಪಿಟ್ಕೋಬೇಕು. ಮತ್ತೆ ಇದರಲ್ಲಿ ಯಾವ್ಯಾವ ಗಿಡಗಳು, ಬಹುವಾರ್ಷಿಕ ಗಿಡಗಳಾದ ನಮ್ಗೆ ಅಂಜೂರ ಆಗ್ಬೋದು, ಸೀಬೆ, ಪಪ್ಪಾಯ, ಇದನ್ನೆಲ್ಲ ಬೆಳ್ಕೋಬಹುದು. ಅದೇ ರೀತಿ ವರ್ಷವಿಡೀ ನಾವು ತರಕಾರಿಗಳನ್ನು ಬೆಳೆಯಲು ಅವಶ್ಯಕವಾದ ಯೋಜನೆ ಯಾವ ರೀತಿ ಅಂದ್ರೆ ವೈಯಕ್ತಿಕ ಅಭಿರುಚಿ, ನಿಮ್ಮ ಮನೇಲಿ ಯಾವ ತರಕಾರಿ ತಿಂತಾರೆ ಅದನ್ನ ನಾವು ಪ್ಲಾನ್ ಮಾಡಿಕೊಂಡು ಅದರಲ್ಲಿ ಹಾಕೋಬಹುದು. ಈ ರೀತಿಯಾಗಿ ನಾವು ಕೆಲವೊಂದು ಮುಖ್ಯ ಅಂಶಗಳನ್ನ ಗಾಂಪಲಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಒಂದು ತಾರಸಿ ತೋಟಕ್ಕೆ ನಾವು ಯಾವ ರೀತಿಯಾದಂಥ ಕುಂಡಗಳನ್ನು ಬಳಕೆ ಮಾಡ್ಕೋಬೇಕಾಗತ್ತೆ ಅಂತೇಳಿ? ಈಗ ನಮಗೆ ಮಾರ್ಕೆಟಲ್ಲಿ ಹಲವಾರು ವಿವಿಧ ಕುಂಡಗಳು ಸಿಗ್ತವೆ ಸರ್. ಮೊದಲನೇದಾಗಿ ಮಣ್ಣಿನ ಕುಂಡಗಳು ತುಂಬಾನೇ ಆಕರ್ಷಕವಾದ ಮಣ್ಣಿನ ಕುಂಡಗಳು, ಪ್ಲಾಸ್ಟಿಕ್ ಕುಂಡಗಳು, ಫೈಬರ್ ಕುಂಡಗಳು, ಸಿಮೆಂಟ್, ಪ್ಯಾರಫಿನ್ ಕುಂಡಗಳು, ಈ ರೀತಿ ಎಲ್ಲ ಸಿಗುತ್ತೆ. ಅದರ ಜೊತೆಗೆ ಇನ್ನು ಗ್ರೋ ಬ್ಯಾಗ್ಸ್ ಅಂತಂದ್ರೆ ಯು ವಿ ಪ್ರೊಟೆಕ್ಟೆಡ್ ಇರುತ್ತೆ, ಅದನ್ನ ನೀವು ಈಸಿ ಅಂದ್ರೆ ಲಿಫ್ಟ್ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ, ಸುಲಭ ಅದನ್ನು ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ ಫ್ಯಾಬ್ರಿಕೇಟೆಡ್ ಸ್ಟ್ಯಾಂಡ್ಸ್ ತರ ನೀವು ಉಪಯೋಗಿಸ್ಕೋಬಹುದು, ಯಾಕಂದ್ರೆ ಕಡಿಮೆ ಜಾಗದಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಪಾಟ್ಗಳನ್ನ ಇಟ್ಕೊಂಡ್ರೆ ಕ್ಲೀನ್ ಮಾಡ್ಲಿಕ್ಕೂ, ನಿಮಗೆ ಹೈಜೀನ್ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಮೇಲ್ಗಡೆ ಟೆರೆಸ್ ಮೇಲೆ ಈಸಿ ಆಗುತ್ತೆ. ಅದೇ ರೀತಿ ಮಳೆ ಬಂದಾಗ ಮಳೆ ನಿಲ್ಲೋದು ನೀರು ನಿಲ್ಲೋದು ಅದನ್ನು ಕೂಡ ನೀವು ಅದರಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಇನ್ನ ಈ ಕುಂಡದ ಮಿಶ್ರಣವನ್ನ ಯಾವ ರೀತಿ ನಾವು ತಯಾರು ಮಾಡಿಕೊಂಡು ತುಂಬಿಸಬೇಕಾಗತ್ತೆ ಅಂತೀರಿ? ಈ ಮೊದಲನೇದಾಗಿ ಈ ತರಕಾರಿ ಬೆಳಿಬೇಕು ಅಂತಂದ್ರೆ ಪ್ರಮುಖವಾಗಿ ನಮಗ್ ಬೇಕಾಗಿರೋದು ಪೋಷಕಾಂಶಗಳು. ಯಾವ ರೀತಿ ಪೋಷಕಾಂಶಗಳು, ಯಾವ ರೀತಿ ಮಣ್ಣುಗಳನ್ನ ಹಾಕ್ಬೇಕು ಅಂದ್ರೆ 1:2 ಅನುಪಾತ, ಅಂದ್ರೆ 1:1 ಅನುಪಾತದಲ್ಲಿ ಮರಳನ್ನ ತಗೋಬೇಕು, 2:1 ಕೆಂಪು ಮಣ್ಣು ತಗೋಬೇಕು, ಇನ್ನು 2:1 ನಾವು ಗೊಬ್ಬರ, ನಮಗೆ ಕೊಟ್ಟಿಗೆ ಗೊಬ್ಬರ ಸಿಕ್ಕರೆ ಕೊಟ್ಟಿಗೆ ಗೊಬ್ಬರ, ಅಥವಾ ನಿಮ್ ಮನೆಯಲ್ಲೇ ಮಾಡ್ಕೊಂಡಿರೋ ಕಾಂಪೋಸ್ಟ್ ಸಿಕ್ಕರೆ ಅದು, ಅಥವಾ ಎರೆಹುಳು ಗೊಬ್ಬರ, ಆಮೇಲೆ ನೀಮ್ ಕೇಕ್ ಅಂತ ಬರುತ್ತೆ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಬೇವಿನ ಹಿಂಡಿ, ಮತ್ತೆ ಹಲವಾರು ಆಯಿಲ್ ಕೇಕ್ಸ್ ಬರುತ್ತವೆ, ಇದನ್ನು ಉಪಯೋಗಿಸ್ಕೋಬಹುದು. ಅದ್ರ ಜೊತೆಗೆ ನಿಮ್ಗೆ ಜೈವಿಕ ಗೊಬ್ಬರಗಳು ಅಂತ ಸಿಗ್ತವೆ, ಟ್ರೈಕೋಡರ್ಮಾ, ಸುಡೋಮೊನಾಸ್, ಇವೆಲ್ಲ ಜೈವಿಕ ಗೊಬ್ಬರಗಳು ಏನಂತಂದ್ರೆ ನಮ್ಗೆ ಶಿಲೀಂಧ್ರ ನಾಶಕಗಳಾಗಿ ಕೆಲಸ ಮಾಡುತ್ತೆ, ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಗಿಡಗಳಿಗೆ ಕೊಡುತ್ತೆ ಈ ಜೈವಿಕ ಗೊಬ್ಬರಗಳು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪಾಟಿಂಗ್ ಮಿಕ್ಸ್ಚರ್ ತರ ನೀವು ಮಾಡಿಕೊಂಡು ಅದನ್ನ ಪಾಟಿಂಗ್ ಮಿಕ್ಸ್ಚರ್ ರೆಡಿ ಮಾಡ್ಕೋಬಹುದು. ಇದನ್ನ ರೆಡಿ ಮಾಡಿಕೊಂಡು ನಂತರ ಪಾಟಿಂಗ್ ಯಾವ ರೀತಿ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಕುಂಡದ ನೀರು ಬಸಿದು ಹೋಗುವಂತ ಹೋಲ್ ಇರೋ ರಂಧ್ರಗಳಲ್ಲಿ ನೀವು ಫಸ್ಟ್ ಜಲ್ಲಿಕಲ್ಲು ಅಥವಾ ಏನಾದರೂ ದಪ್ಪ ಕಲ್ಲುಗಳು ತುಂಬಬೇಕು. ಅದ್ರ ನಂತರ ಅಲ್ಲಿ ಮರಳುಗಳು ತುಂಬಿ ನೀರು ಬಸಿದು ಹೋಗಂಗೆ ಮಾಡ್ಕೋಬೇಕು. ಅದರ ನಂತರ ಈ ಒಂದು ಮಿಶ್ರಣ, ಪಾಟಿಂಗ್ ಮಿಶ್ರಣವನ್ನು ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ನೀರು ಬಸಿದು ಹೋಗೋ ಥರ ಮಾಡಿ ನಂತರ ಅದಕ್ಕೆ ನೀವು ಬಿತ್ತನೆಯನ್ನು ಮಾಡಬೇಕು. ಅಂದರೆ ಆ ಒಂದು ಕುಂಡಗಳನ್ನು ಕೂಡ ನಾವು ತುಂಬೋದಕ್ಕೆ ಸರಿಯಾದ ಕ್ರಮವನ್ನೇ ಅನುಸರಿಸಬೇಕಾಗತ್ತೆ. ಇಲ್ಲಾಂದ್ರೆ ನೀರು ಹೆಚ್ಚಾಗಿ ಅಲ್ಲೇ ನಿಂತು ಅಂದ್ರೆ ಶಿಲೀಂಧ್ರದ ರೋಗಗಳು ಕೊಳೆಯುವಂತ ಸಾಧ್ಯತೆಗಳು ಇದಾವೆ. ಇದು ಬಹಳ ಮುಖ್ಯವಾದಂತಹ ಅಂಶ ಈ ಕುಂಡದ ಮಿಶ್ರಣವನ್ನ ತಯಾರು ಮಾಡ್ಕೊಳ್ಳೋದು ಮತ್ತೆ ಕುಂಡವನ್ನ ತುಂಬಿಸೋದು. ಆಮೇಲೆ ನಾವು ಸಸಿಗಳನ್ನ ನಾಟಿ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ತಾರಸಿ ತೋಟದಲ್ಲಿ ಅಥವಾ ಕೈ ತೋಟದಲ್ಲಿ ನಾವು ಯಾವ್ಯಾವ ತರಕಾರಿಗಳನ್ನ ಬೆಳಕಬಹುದು ಅಂತೀರಿ? ಮೊದಲನೇದಾಗಿ ಒಂದು ಅಂಶ, ಈ ತರಕಾರಿಗಳು ನಿಮ್ಮ ಅಭಿರುಚಿಗೆ ತಕ್ಕಂತೆ ಸರ್. ಯಾವ ತರಕಾರಿಗಳು ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಮನೇಲಿ ಒಬ್ಬರಿಗೆ ಹಾಗಲಕಾಯಿ ಇಷ್ಟ ಆಗಲ್ಲ, ಸೊ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ಪ್ಲಾನ್ ಮಾಡ್ಕೋಬೋದು. ಅದ್ರ ನಂತರ ನೀವು ಈ ಬದನೆ ಜಾತಿ ತರಕಾರಿಗಳು ಅಂದರೆ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ, ದೊಡ್ಡ ಮೆಣಸಿನಕಾಯಿ, ಇವನ್ನೆಲ್ಲ ಏನಂತಂದ್ರೆ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತೀವಿ, ಸಸಿ ತಯಾರು ಮಾಡಿಕೊಂಡು ನಾಟಿ ಮಾಡೋದು. ಇದನ್ನ ಬೆಳ್ಕೋಬೋದು. ಇದನ್ನ ಹೇಗೆ ಅಂದರೆ ಸ್ಟಾಗರ್ಡ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ. ನಮಗೆ ವರ್ಷ ಪೂರ್ತಿ ನಿಮಗೆ ಟೊಮೆಟೊ ಬೇಕಾಗುತ್ತೆ, ಪ್ರತಿದಿನ ನಮಗೆ ಟೊಮೆಟೊ ಬೇಕಾಗುತ್ತೆ, ಮೆಣಸಿನಕಾಯಿ ಬೇಕಾಗುತ್ತೆ. ಅಂತ ಟೈಮಲ್ಲಿ ಸ್ಟಾಗರ್ಡ್ ಪ್ಲಾಂಟಿಂಗ್ ಮಾಡಬೇಕು. ಅಂದ್ರೆ ಒಂದು 4-5 ಗಿಡಗಳು ನಾವು ನಾಟಿ ಮಾಡಿಕೊಂಡ್ರೆ ಇನ್ನೊಂದು 10 ದಿನ ಬಿಟ್ಟು ಇನ್ನೊಂದು 4-5 ಗಿಡ, ಅವಾಗ ಏನಾಗುತ್ತೆ, ಒಂದು ಗಿಡದಲ್ಲಿ ನಮಗೆ ಹಣ್ಣು ಬಿಡ್ತಾ ಇರೋ ಟೈಮಲ್ಲಿ ಇನ್ನೊಂದು ಗಿಡದಲ್ಲಿ ಹೂ ಬಿಡ್ತಾ ಇರುತ್ತೆ, ಇನ್ನೊಂದು ಗಿಡದಲ್ಲಿ ಇವಾಗ ನಾವು ನಾಟಿ ಮಾಡಿದೀವಿ ಅಂತಂದ್ರೆ ವರ್ಷ ಪೂರ್ತಿ ನಮಗೆ ತರಕಾರಿ ನಮಗೆ ತಿನ್ನೋ ಹಾಗೆ ಸಿಗುತ್ತೆ. ಆ ರೀತಿ ನೀವು ಪ್ಲಾನ್ ಮಾಡಿಕೊಂಡು ಸ್ಟಾಗರ್ಡ್ ಪ್ಲಾಂಟಿಂಗ್ ಮಾಡ್ಕೋಬೇಕಾಗುತ್ತೆ. ಇದು ಬಿತ್ತನೆ ಸಮಯ ಅಂದರೆ ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್, ದೆನ್ ಜನವರಿ, ಫೆಬ್ರವರಿ, ಇವು ಮೂರು ಮುಖ್ಯವಾದ ಕಾಲಗಳು ಬಿತ್ತನೆ ಸಮಯ ಆಗುತ್ತೆ ಈ ಒಂದು ಬದನೆ ಜಾತಿಯ ತರಕಾರಿಗಳಿಗೆ. ನಂತರ ಬೇರು ಗಡ್ಡೆ ತರಕಾರಿಗಳು, ಪೋಷಕಾಂಶಗಳು ಹೆಚ್ಚಾಗಿ ಇರುತ್ತೆ ಗಡ್ಡೆ ತರಕಾರಿಗಳಲ್ಲಿ ಆಲೂಗಡ್ಡೆ, ಮೂಲಂಗಿ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್, ಬೀಟ್ರೂಟ್, ಸಿಹಿಗೆಣಸು ಮತ್ತೆ ಮರಗೆಣಸು, ಈ ತರ ಗಡ್ಡೆ ತರಕಾರಿಗಳನ್ನು ನಾವು ಬೆಳ್ಕೋಬಹುದಾಗಿದೆ. ಇದರಲ್ಲೂ ಕೂಡ ಇವನು ಕೂಡ ಮೇ, ಜೂನ್, ಅಕ್ಟೋಬರ್, ನವೆಂಬರ್ ಇವು ಬಿತ್ತನೆ ಅವಧಿ ಇರುತ್ತೆ. ಇದೆಲ್ಲ 3-4 ತಿಂಗಳುಗಳ ಕಾಲ ನಾವು ಬೆಳ್ಕೊಬೋದು ಗಡ್ಡೆ ಜಾತಿ ತರಕಾರಿಗಳು. ನಂತರ ಕೋಸು ಜಾತಿ ತರಕಾರಿಗಳು, ಕೋಸು ಜಾತಿಯಲ್ಲಿ ಎಲೆಕೋಸು, ಹೂಕೋಸು, ಗೆಡ್ಡೆಕೋಸು, ನಂತರ ಇವನ್ನ ನಾವು ಬೆಳ್ಕೋಬಹುದಾಗಿದೆ. ನಂತರ ದ್ವಿದಳ ತರಕಾರಿಗಳು ಹೆಚ್ಚು ಪ್ರೋಟೀನ್ ಯುಕ್ತ, ಅದನ್ನ ಇವನ್ ನಮಗೆ ಡಾಕ್ಟರ್ಸ್ ಹೆಚ್ಚಿರುತ್ತೆ. ಸೊ ಅಲಸಂದೆ, ಬೀನ್ಸ್, ಅವರೆ ಬಟಾಣಿ ಇಂಥದನ್ನೆಲ್ಲ ಕೂಡ ಇವೆಲ್ಲ 60-75 ದಿನಗಳ ಕಾಲ ಬಂದ್ಬಿಡುತ್ತೆ ನಮಗೆ. ಇದು ಕೂಡ ಮೇ, ಜುಲೈ, ಡಿಸೆಂಬರ್, ಜನವರಿ ಈ ಒಂದು ಸೀಸನ್ ಅಲ್ಲಿ ನಾವು ಮಾಡ್ಕೋಬಹುದು. ನಂತರ ಬಳ್ಳಿ ತರಕಾರಿಗಳು, ಬಳ್ಳಿ ತರಕಾರಿಗಳು ನೀವು ಟೆರೆಸ್ ಮೇಲೆ ತುಂಬಾ, ಇವಾಗ ಏನಂದ್ರೆ ನಾವು ಟೆರೆಸ್ ಗಾರ್ಡನ್ ಇನ್ನೊಂದು ಯಾಕೆ ಹೇಳ್ತೀವಿ, ತಾರಸಿ ತೋಟ ಮಾಡಿ ಅಂತಂದ್ರೆ ಒಂಥರ ಸೋಷಿಯಲ್ ಪ್ರೆಸ್ಟೀಜ್, ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಹೇಳುವ ಅವ್ರ ಮನೇಲಿ ತಾರಸಿ ತೋಟ ಇದೆಯಲ್ಲ ಅಲ್ಲಿ ನಮ್ಮ ಮನೆ ಬರುತ್ತೆ ಅಂತ, ನಿಮ್ದೊಂದು ಸೋಷಿಯಲ್ ಪ್ರೆಸ್ಟೀಜ್ ಕೂಡ ಜಾಸ್ತಿ ಆಗುತ್ತೆ. ಮೇಲೆ ಟೆರೆಸ್ ಮೇಲ್ಗಡೆ ಒಂದು ನೆಟ್ ತರ ಹಾಕಿ, ಬಲೆ ತರ ಹಾಕಿ ಕಂಪ್ಲೀಟ್ ಈ ಬಳ್ಳಿಗಳನ್ನ ಅಲ್ಲಿಗೆ ಹಬ್ಬಿಸ್ಬೋದು. ಸೌತೆಕಾಯಿ, ಪಡವಲ, ಹಾಗಲಕಾಯಿ, ಹೀರೆಕಾಯಿ, ತುಪ್ಪದ ಹೀರೆ, ಸೋರೆಕಾಯಿ, ಬೂದ್ಗುಮ್ಲ, ಇವೆಲ್ಲ ಹೆಚ್ಚು ಪೋಷಕಾಂಶಗಳು ಇರುತ್ತೆ ಮತ್ತೆ ನಮ್ಗೆ ಈಸಿಯಾಗೂ ಕೂಡ ಬೆಳೀತವೆ. ಇದರಲ್ಲಿ ನೀವು ಮುಖ್ಯವಾಗಿ ಇನ್ನೊಂದು ಅಂಶ ಅಂತಂದ್ರೆ ಎಲ್ಲ ತರಕಾರಿಗಳಿಗೂ ಕೂಡ 12-inch ಪಾಟ್ ಇರೋದು ತಗೋಬೇಕಾಗತ್ತೆ. ಆದ್ರೆ ಈ ಬಳ್ಳಿ ತರಕಾರಿಗಳಿಗೆ ಅಂದ್ರೆ 8-inch ಪಾಟ್, ಕ್ರೀಪರ್ಸ್ ಎಲ್ಲ ಹಳ್ಳಿ ಬಳ್ಳಿ ತರ ಹಬ್ಕೊಂಡು ಹೋಗುತ್ತೆ, 8-inch ಪಾಟ್ ತಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ಅಂದ್ರೆ ನಾವು ಆ ತರಕಾರಿಗಳಿಗೆ ಅನುಗುಣವಾಗಿ ಕುಂಡಗಳನ್ನು ಕೂಡ ಆಯ್ಕೆ ಮಾಡ್ಕೋಬೇಕು, ಕುಂಡಗಳನ್ನು ಆಯ್ಕೆ ಮಾಡ್ಕೋಬೇಕು. ಹಾಗೆ ಬಿತ್ತನೆ ಕೂಡ, ನೀವು ಯಾವುದೇ ಒಂದು ತರಕಾರಿ ಬೀಜ ತಗೊಂಡೆ ಅದರಿಂದ ಈ ಬೀಜದ ಅಳತೆಗೆ ತಕ್ಕಂತೆ 1-1.5 ಹೆಚ್ಚಿನ ಅಳತೆಯಲ್ಲಿ ನಾವು ಅದು ಬಿತ್ತನೆ ಮಾಡಬೇಕು, ಆ ರೀತಿ ಬಿತ್ತನೆ ಮಾಡ್ಕೋಬೇಕು. ಮತ್ತು ಸೊಪ್ಪು ತರಕಾರಿಗಳು ವರ್ಷ ಪೂರ್ತಿ, ನೀವು ಈಗ ಸೊಪ್ಪು ತರಕಾರಿಗಳಲ್ಲಿ ಐರನ್ ಹೆಚ್ಚಾಗಿರುತ್ತೆ, ವರ್ಷ ಪೂರ್ತಿ ನೀವು ಬೆಳ್ಕೋಬಹುದು. ಪಾಲಕ್, ದಂಟು, ಮೆಂತೆ, ಸಬ್ಬಸಿಗೆ ಸೊಪ್ಪು ಇದನ್ನೆಲ್ಲ ನೀವು ಬೆಳ್ಕೋಬಹುದಾಗಿದೆ. ಈ ವಿವಿಧ ಜಾತಿಯ ತರಕಾರಿಗಳನ್ನ ನಾವು ಈ ಒಂದು ತಾರಸಿ ತೋಟದಲ್ಲಿ, ಕೈ ತೋಟದಲ್ಲಿ ಬೆಳ್ಕೋಬಹುದು. ಇನ್ನ ಯಾವ್ಯಾವ ಹಣ್ಣಿನ ಬೆಳೆಗಳನ್ನ ಬೆಳ್ಕೋಬಹುದು ಅಂತ? ಹಣ್ಣಿನ ಬೆಳೆಗಳು ಅಂತಂದ್ರೆ ಕೆಲವೊಬ್ರು ಅನ್ಕೋತಾರೆ ಹಣ್ಣಿನ ಬೆಳೆಗಳು ಟೆರೆಸ್ ಮೇಲೆ ಬೆಳೆಯಂಗಿಲ್ಲ ಅಂತ, ಆದ್ರೆ ಸಾಕಷ್ಟು ಉದಾಹರಣೆ ನಾವು ಬೆಂಗಳೂರಲ್ಲೇ ನೋಡ್ತೀವಿ. ಹಣ್ಣಿನ ಬೆಳೆಗಳನ್ನು ಕೂಡ ತಾರಸಿ ತೋಟದಲ್ಲಿ ಬೆಳೆದಿದ್ದಾರೆ. ಅದರಲ್ಲೂ ಸಪೋಟ ಆಗ್ಬಹುದು, ನಿಂಬೆ, ಪಪ್ಪಾಯ, ದಾಳಿಂಬೆ, ಅಂಜೂರ, ಸೀಬೆ, ನೆಲ್ಲಿ, ಆಮೇಲೆ ಬಟರ್ ಫ್ರೂಟ್, ಇದನ್ನೆಲ್ಲ ನಾವು ತಾರಸಿ ತೋಟದ ಮೂಲೆ ಮೂಲೆಯಲ್ಲಿ ಇಟ್ಟರೆ ಅದು ವಿಂಡ್ ಬ್ರೇಕರ್ ತರನು ಕೂಡ ಆಕ್ಟ್ ಮಾಡುತ್ತೆ, ಗಾಳಿ ತಡೆಗಳಾಗೂ ಆಕ್ಟ್ ಮಾಡುತ್ತೆ. ಸೊ ಇದನ್ನು ಕೂಡ ಬೆಳ್ಕೋಬಹುದು. ಅಂದ್ರೆ ಇವುಗಳ ಗಾತ್ರ ಸ್ವಲ್ಪ ಅಡಕವಾಗಿರ್ಬೇಕಾಗತ್ತೆ, ಆಯ್ಕೆ ಮಾಡ್ಕೋಬೇಕು. ಹೌದು, ಡ್ವಾರ್ಫ್ ವೆರೈಟೀಸ್ ಆಗ್ಬಹುದು. ಮತ್ತೆ ಇದು ಪಾಟು ಕೂಡ ನೀವು ಈ ಮನೆಯಲ್ಲಿ ವೇಸ್ಟ್ ಆಗಿರೋ ಡ್ರಮ್ಗಳಿರುತ್ತೆ, ನೀರಿನ ಡ್ರಮ್ಮು, ತೂತ ಆಗಿರೋ ಡ್ರಮ್ಗಳು, ಆ ಥರದ್ದು ಉಪಯೋಗಿಸ್ಕೋಬಹುದು. 3x3 ಪಾಟ್ಗಳು ಇದಕ್ಕೆ ಬೇಕಾಗ್ತದೆ. ಇನ್ನ ಹೂವಿನ ಬೆಳೆಗಳನ್ನ ಯಾವ್ಯಾವ ಬೆಳ್ಕೋಬಹುದು? ಹೂವಿನ ಬೆಳೆಗಳು ಹೆಣ್ಮಕ್ಳಿಗೆ ಪೂಜೆಗೆ ಹೂವು, ಇವಾಗ ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕಿಂತ ನಾವೇ ಬೆಳೆದು ಹೂವನ್ನ ತಾಜಾ ಹೂಳಿಗೆ ಪೂಜೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಈ ಪೂಜೆ ಮಾಡೋದೊಂದು, ಅದ್ರ ಜೊತೆಗೆ ನಾವು ಈ ಚೆಂಡು ಹೂವು, ಸೇವಂತಿಗೆ ಹೂವು ಇವನ್ನೆಲ್ಲ ನಮ್ಮ ಒಂದು ತಾರಸಿ ತೋಟದ ಸುತ್ತ ಬೆಳೆಯೋದ್ರಿಂದ, ಮೂಲೆ ಮೂಲೆಯಲ್ಲಿ ಬೆಳೆಯೋದ್ರಿಂದ ಒಂದ್ ಸಾಲ ಕಂಪ್ಲೀಟ್ ನಾವು ಚೆಂಡು ಹೂವು ಹಾಕೋದ್ರಿಂದ ಇವು ಆಕರ್ಷಕವಾಗಿ ಏನು ಹುಳಗಳನ್ನ ಆಕರ್ಷಣೆ ಮಾಡುತ್ತೆ. ಅದರಿಂದ ನಾವು ಹೆಚ್ಚು ಕೆಮಿಕಲ್ ಸಾವಯವ ಪದ್ಧತಿಯಲ್ಲಿ ಬೆಳಿಲಿಕ್ಕೆ ಇದು ಒಂದು ಸಹಾಯ ಮಾಡುತ್ತೆ ನಮಗೆ. ಚೆಂಡು ಹೂವು, ಎಲ್ಲ ಹೂಗಳು ಆ ಚೆಂಡು ಅಟ್ರಾಕ್ಟ್ ಮಾಡುತ್ತೆ ನಮಗೆ, ಆ ಹುಳುಗಳು ನಮ್ಮ ತರಕಾರಿ ಬೆಳೆಗೆ ಬರೋದಿಲ್ಲ. ಇನ್ನು ಔಷಧೀಯ ಬೆಳೆಗಳನ್ನು ಕೂಡ ಬೆಳ್ಕೋಬಹುದು. ಈಗಿನ ಕಾಲದಲ್ಲಿ ನಾವು ಹೆಚ್ಚು ಇವಾಗ ಮಾಮೂಲಿ ಈ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಜ್ವರ ಆಗುತ್ತೆ, ಈಗ ಡೆಂಗ್ಯೂ ಜ್ವರ ಅಂತೆಲ್ಲ ಬರ್ತಾ ಇದೆ, ಈ ರೀತಿ ಜ್ವರಗಳು ಬರ್ತವೆ. ಇಂಥ ಟೈಮಲ್ಲಿ ನಮ್ಮ ಮನೆ ಮದ್ದು ಅಂಗೈಯಲ್ಲೇ ಆರೋಗ್ಯ ಅಂತ ನಾವು ಮಾಡ್ಕೋಬಹುದು. ಮನೆಯಲ್ಲಿ ಒಂದು ಬ್ರಾಹ್ಮಿ, ಒಂದೆಲ್ಗ, ಆಮೇಲೆ ಅಮೃತ ಬಳ್ಳಿ, ಅಶ್ವಗಂಧ, ದೊಡ್ಡಪತ್ರೆ, ಆಮೇಲೆ ಎಲ್ಲರ ಮನೆಯಲ್ಲಿ ಇವಾಗ ವಯಸ್ಸಾದ ಡಯಾಬಿಟಿಸ್ ಇದ್ದಾರೆ ಅಂದ್ರೆ ಸ್ಟೀವಿಯಾ, ಮಧುನಾಶಿನಿ, ಇಂಥದ್ದು ಒಂದೊಂದು ಗಿಡ ನಮ್ಮ ತಾರಸಿ ತೋಟದಲ್ಲೇ ಇದ್ರೆ ನಾವು ಅದನ್ನ ಮನೆಯಲ್ಲಿ ಪ್ರತಿದಿನ ಸೇವಿಸ್ಕೊಂಡು ಒಂದು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದಾಗಿದೆ. ಇನ್ನು ಈ ತಾರಸಿ ತೋಟಗಾರಿಕೆನಲ್ಲಿ ಹೊಸ ಸಂಶೋಧನೆಗಳೇನಾದರೂ ಆಗಿದಾವೆ? ಇವಾಗ ಕೇಳ್ಬೋದು ನಾವು ಬರೀ ಮಣ್ಣಿಂದನೇ ಅಷ್ಟೇ ಬೆಳಿಬೋದಾ ನಾವು ಅಂತ, ಇಲ್ಲ, ಮಣ್ಣು ಇಲ್ದಲ್ಲೇ ನಾವು ಹೈಡ್ರೋಪೋನಿಕ್ಸ್ ಅಂತ ಒಂದು ಆವಿಷ್ಕಾರ ಬಂದಿದೆ. ಹೈಡ್ರೋಪೋನಿಕ್ಸ್ ಅಂತಂದ್ರೆ ನೀರಿನಲ್ಲೇ ನಾವು ಪೋಷಕಾಂಶಗಳು ಹಾಕಿ ನೀರಿನ ಮುಖಾಂತರನೇ ನಾವು ಸೊಪ್ಪಿನ ತರಕಾರಿಗಳನ್ನ ಬೆಳೆಯೋದು, ಅದರಲ್ಲೂ ಎಸ್ಪೆಷಲಿ ಸೊಪ್ಪಿನ ತರಕಾರಿಗಳು. ಈಗ ನೀವು ಮಾರ್ಕೆಟಲ್ಲಿ ನೋಡ್ಬೋದು ಸೆಲೆರಿ ಆಗಿರ್ಬೋದು, ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ನಾವು ಹೈಡ್ರೋಪೋನಿಕ್ಸ್ ಅಲ್ಲಿ ಬೆಳ್ಕೋಬಹುದು. ಅದೇ ರೀತಿ ಏರೋಪೋನಿಕ್ಸ್, ಸೊ ಇದು ವಾತಾವರಣದಲ್ಲಿರೋ ತೇವಾಂಶ ಮತ್ತೆ ಪೋಷಕಾಂಶವನ್ನು ಸೀಮಿತ ಜಾಗದಲ್ಲಿ ಇಟ್ಕೊಂಡು ಅದನ್ನು ಬೆಳ್ಕೋಬಹುದು. ಮತ್ತೆ ಸಾಯಿಲ್ ಲೆಸ್ ಕಲ್ಚರ್ ಅಂತಂದ್ರೆ ಸ್ಪಾಗ್ನಮ್ಮಸ್, ಕೋಕೋಪಿಟ್, ಕೋಕೋಪಿಟ್ ಅಲ್ಲಿ ತೆಂಗಿನ ನಾರಿನ ಇದರಲ್ಲೂ ಕೂಡ ನಾವು ಬೆಳ್ಕೋಬಹುದಾಗಿದೆ. ಇನ್ನ ನೀರು ಬಹಳ ಮುಖ್ಯವಾದ ಸಂಪನ್ಮೂಲ, ಯಾಕಂದ್ರೆ ನಮ್ಮ ಮನೆ ಬಳಕೆಗೇನೆ ಕೆಲವು ಸಂದರ್ಭದಲ್ಲಿ ನೀರಿನ ಕೊರತೆ ಇರುತ್ತೆ. ಹೀಗಿರುವಾಗ ನೀರಿನ ಸದ್ಬಳಕೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಈ ತಾರಸಿ ತೋಟಗಾರಿಕೆಯಲ್ಲಿ? ಮೊದಲನೇದಾಗಿ ನೀರು ತುಂಬಾನೇ ನಮ್ಗೆ ಪ್ರಮುಖವಾದ ಅಂಶ. ಅದೇ ರೀತಿ ನಾವು ಅದು ಹೆಚ್ಚು ಪೋಲಾಗೋದನ್ನ ತಡೆಯಬಹುದು. ಯಾವ ರೀತಿ ಅಂತಂದ್ರೆ ಮಳೆ ನೀರು ಕೊಯ್ಲನ್ನ ಮಾಡ್ಕೋಬಹುದು. ಮಳೆ ನೀರು ಕೊಯ್ಲನ್ನ ಬಸಿದು ಹೋದ ನೀರನ್ನು ತಾರಸಿಯಿಂದ ಬಸಿದು ಹೋದ ನೀರನ್ನು ಮಳೆ ನೀರು ಕೊಯ್ಲು ಮಾಡಿಕೊಂಡು ಟ್ಯಾಂಕರ್ ತರ ಮಾಡಿ ಅದನ್ನ ತಿರ್ಗಾ ನಾವು ಹನಿ ನೀರಾವರಿ ತರ ನಾವು ಗಿಡಗಳಿಗೆ ಬೆಳೆಸ್ಕೋಬಹುದು. ಅದೇ ರೀತಿ ಗೃಹ ಉಪಯೋಗಿ ನಾವು ಮನೆಯಲ್ಲಿ ಪಾತ್ರೆ ತೊಳೆದಿರೋ ನೀರಾಗಿರ್ಬೋದು, ಆ ತರ ನೀರನ್ನ ಮತ್ತೆ ನಾವು ತಾರಸಿ ತೋಟಕ್ಕೆ ಬೆಳೆಸ್ಕೋಬಹುದು. ಅಂದ್ರೆ ಎಲ್ಲೂ ಕೂಡ ಪೋಲ್ ಆಗ್ದಂಗೆ, ನೀರು ವ್ಯಯ ಆಗ್ದಂಗೆ ಅದನ್ನ ಸದ್ಬಳಕೆ ಮಾಡ್ಕೋಬಹುದು ನಾವು. ಇನ್ನು ಈ ಜೈವಿಕ ತ್ಯಾಜ್ಯದ ನಿರ್ವಹಣೆಯನ್ನು ಎಷ್ಟು ಮಟ್ಟಿಗೆ ಮಾಡ್ಕೋಬಹುದು ಈ ಒಂದು ತಾರಸಿ ತೋಟಗಾರಿಕೆ ಮಾಡ್ಕೊಳ್ಳೋದ್ರಿಂದ? ಮೊದಲನೇದಾಗಿ ತಾರಸಿ ತೋಟಗಾರಿಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದಕ್ಕೆ ಬೇಕಾಗಿರೋದು ಗೊಬ್ಬರ. ಅದನ್ನ ನೀವು ನಿಮ್ಮ ಮನೇಲಿ ಪ್ರತಿ ದಿನ ಅಂದ್ರು ಎಲ್ಲರ ಮನೆಯಲ್ಲೂ ಒಂದು ಮಿನಿಮಮ್ ಕನಿಷ್ಠ ಅಂದ್ರೂ ಒಂದು 3-4 kg ಅಷ್ಟು ಹಸಿ ಕಸ ಹೊರಗಡೆ ಹಾಕೇ ಹಾಕ್ತೀವಿ. ಪ್ರತಿದಿನ ಬೆಳಗ್ಗೆ ಅವರಿಗೆ ಕಾಂಪೋಸ್ಟ್ ಬಂದು ಕಲೆಕ್ಟ್ ಮಾಡ್ತಾರೆ ಹಸಿ ಕಸನ. ಅಂತ ಸಮಯದಲ್ಲಿ ನಮ್ಮ ಹಸಿ ತರಕಾರಿಗಳನ್ನ ನಾವು ಒಂದು ಡ್ರಮ್ ತರ ತಗೊಂಡು ಅಥವಾ ಒಂದು ಬಕೆಟ್ ತರ ತಗೊಂಡು ಅದರಲ್ಲಿ ಪದರ ಪದರ ತರ ನಾವೇ ಹಾಕೊಂಡು ಗೊಬ್ಬರ ತರ ಮಾಡಿಕೊಂಡು ಅದಕ್ಕೆ ಈಗ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಅದರಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಒಂದ್ ಸಿಗುತ್ತೆ, ಅದನ್ನ ಕಾಂಪೋಸ್ಟ್ ಕಲ್ಚರ್ ನಾವು ಅದಕ್ಕೆ ಹಾಕಿ ಪ್ರತಿ ದಿನ ಅದನ್ನ ತಿರುಗಿಸ್ತಾ ಇದ್ರೆ ಆಮ್ಲಜನಕ ಸಪ್ಲೈ ಆಗುತ್ತೆ ನಮಗೆ. 1-3 ತಿಂಗಳೊಳಗಡೆ ಒಂದು ಒಳ್ಳೆ ಕಾಂಪೋಸ್ಟ್ ರೆಡಿ ಆಗುತ್ತೆ. ಅದು ಕಂಟಿನ್ಯೂಸ್ ಪ್ರೋಸೆಸ್, ನಿಮ್ ಮನೆಯಲ್ಲಿರೋ ಕಾಂಪೋಸ್ಟ್ ನ ನೀವೇ ಮಾಡ್ಕೋಬಹುದು. ಇನ್ನು ನೀವು ಎರೆಹುಳು ಗೊಬ್ಬರ ಮಾಡ್ಕೋತೀವಿ ಅಂದ್ರೆ ಅದಕ್ಕೇನೆ ಚೆನ್ನಾಗಿ ಒಂದು ಕಳಿತ ಒಂದು ಗೊಬ್ಬರಕ್ಕೆ 15-20 ದಿನ ಕಳಿತ ಒಂದು ಕಳಿತ ಗೊಬ್ಬರಕ್ಕೆ ನೀವು ಎರೆಹುಳು ಬಿಟ್ರೆ ಸೊ ಅದರಿಂದ 2-3 ತಿಂಗಳು ಒಳ್ಳೆ ಪೋಷಕಾಂಶ ಉಳ್ಳ ಎರೆಹುಳು ಗೊಬ್ಬರ ಸಿಗುತ್ತೆ. ಅತಿ ಹೆಚ್ಚು ನಮಗೆ ತರಕಾರಿಗಳಿಗೆ ಬೇಕಾಗಿರೋ ಎಲ್ಲಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನ್ ಹೇಳ್ತೀವಿ ಸೂಕ್ಷ್ಮಾಣು ಇದಕ್ಕೂ ನಮಗ್ ಸಿಗುತ್ತೆ ಅಲ್ಲಿ. ಇನ್ನು ಮುಖ್ಯವಾಗಿ ತಾವು ಈಗಾಗಲೇ ತಿಳಿಸಿದ್ರಿ ಈ ತಾರಸಿ ತೋಟಗಾರಿಕೆಯಲ್ಲಿ ನಾವು ಈ ಕೀಟನಾಶಕ ಮತ್ತು ರೋಗನಾಶಕಗಳನ್ನು ಬಳಸೋದಕ್ಕೆ ಅವಕಾಶ ಇರೋದಿಲ್ಲ ಅಂತಂದು, ಹಾಗಾದರೆ ಈ ಕೀಟ ಮತ್ತು ರೋಗಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ? ಮೊದಲನೇದಾಗಿ ತಾರಸಿ ತೋಟದ ಕುಂಡಗಳನ್ನು ಸ್ವಚ್ಛವಾಗಿ ಮತ್ತೆ ಕಳೆ ಮುಕ್ತವಾಗಿ ಇಟ್ಕೋಬೇಕು. ಸೊ ಎಲ್ಲಿ ನಾವು ಸ್ವಚ್ಛತೆ ಇರಲ್ಲ ಅಲ್ಲಿ ನಮಗೆ ರೋಗಗಳು ಬರುತ್ತೆ. ಅಂತದ್ರಲ್ಲಿ ಮೊದಲನೇದಾಗಿ ತಾರಸಿ ತೋಟದ ಕುಂಡಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಕಳೆ ಮುಕ್ತವಾಗಿ ಇಟ್ಕೋಬೇಕು. ಹಾಗೆ ತರಕಾರಿಗಳನ್ನ ಬೆಳೆಯುವಾಗ ನಾವು ಬೆಳೆ ಪರಿವರ್ತನೆ ಮಾಡಬೇಕು. ಈಗ ಈ ಒಂದೆರಡು ಪಾಟಲ್ಲಿ ಇವಾಗ ಟೊಮೆಟೊ ಬೆಳೆದಿದ್ದೀವಿ ಅಂದ್ರೆ ಟೊಮೆಟೊ ಆದ್ಮೇಲೆ ನಾವು ಬೀನ್ಸ್ ಹಾಕೋಬೇಕು, ಬೀನ್ಸ್ ಆದ್ಮೇಲೆ ಆಲೂಗಡ್ಡೆ ಹಾಕೋಬೇಕು. ಈ ತರ ಬೆಳೆ ಪರಿವರ್ತನೆ ಮಾಡ್ಕೋಬೇಕು. ಇದರಿಂದ ಒಂದು ಗಿಡಕ್ಕೆ ಬಂದಿದ ರೋಗ ಒಂದೇ ಜಾತಿ ಹತ್ತು ಟೊಮೆಟೊ ಆದ್ಮೇಲೆ ಅಗೇನ್ ಬದನೆ ಹಾಕಿದ್ವಿ ಅಂದ್ರೆ ಅದೇ ನಮಗೆ ಮತ್ತೆ ಬರುತ್ತದೆ ರೋಗ. ಆ ರೀತಿ ಮಾಡ್ಕೋಬಹುದು. ಆಮೇಲೆ ಚೆನ್ನಾಗಿ ಕಳಿತ ಕಾಂಪೋಸ್ಟ್ ಮತ್ತೆ ಎರೆ ಗೊಬ್ಬರನೇ ಬಳಸ್ಕೋಬೇಕು ನಾವು. ಅದೇ ರೀತಿ ನೀರು ತಾರಸಿ ತೋಟದಲ್ಲಿ ನೀರು ಹಾಕಿದಾಗ ಬಸಿದು ಹೋಗುವಂತಿರ್ಬೇಕು ನೀರು. ನಂತರ ಬೆಳೆಗಳನ್ನ ತುಂಬಾ ಒತ್ತಾಗಿ ಬಿತ್ತನೆ ಮಾಡಬಾರ್ದು. ಇವಾಗ ಒಂದ್ ಪಾಟಿಗೆನೆ ತುಂಬಾ ಒಂದು 5-6 ಗಿಡ ಸಸಿಗಳನ್ನ ಹಾಕ್ಬಿಡೋದು, ಆ ರೀತಿ ಮಾಡಬಾರ್ದು. ಇದರಿಂದನೂ ನಾವು ಅವಾಯ್ಡ್ ಮಾಡಬಹುದು. ಅದೇ ರೀತಿ ಮಣ್ಣನ್ನ ನಾವು ತಾರಸಿ ತೋಟದಲ್ಲಿ ಉಪಯೋಗಿಸೋ ಮಣ್ಣನ್ನ ಬಿಸಿಲಿಗೆ ಹರಡ್ಬಿಟ್ಟು ಬಿಸಿಲಿಗೆ ಒಣಗಿಸಿ ನಾವು ಹಾಕ್ಬೇಕಾಗತ್ತೆ. ಅದರಿಂದ ಕೆಲವೊಂದು ಅದ್ ತಾನಾಗೆ ನಾವು ಈ ಸಾವಯವವಾಗಿ ಯಾವುದೇ ಒಂದು ಕೆಮಿಕಲ್ ಇಲ್ಲದಲ್ಲ ನಾವು ಕಂಟ್ರೋಲ್ ಮಾಡಬಹುದು. ನಂತರ ಇನ್ಯಾವ ರೀತಿ ಸಾವಯವವಾಗಿ ಕಂಟ್ರೋಲ್ ಮಾಡಬಹುದು ಅಂದ್ರೆ ನಾಟಿ ಮಾಡಿದ 20 ದಿನಗಳ ನಂತರ, ಯಾವುದೇ ಒಂದು ತರಕಾರಿನ ನಾಟಿ ಮಾಡಿದ 20 ದಿನಗಳ ನಂತರ ಶೇಕಡ 4 ಬೇವಿನ ಬೀಜದ ರಸ, ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತೀವಿ, ಕಷಾಯನ ನಾವು ಸಿಂಪಡಿಸಿದ್ರೆ ಈಗ ತರಕಾರಿಗಳಿಗೆ ಬರೋ ಯಾವುದೇ ಹೇನು ಹುಳ ಆಗಿರ್ಬೋದು ಈ ತರ ಯಾವುದೇ ಒಂದು ಪೀಡೆಗಳನ್ನ ನಾವು ನಿಯಂತ್ರಿಸಬಹುದಾಗಿದೆ. ಅದರಿಂದ ಅದೇ ರೀತಿ ನಾವು 1 kg ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತೆ ಒಂದಪ್ಪ ಈರುಳ್ಳಿಯನ್ನು ತಗೊಂಡು ಚೆನ್ನಾಗಿ ಜಜ್ಜಿ ರಾತ್ರಿ 1 liter ನೀರಿನಲ್ಲಿ ನೆನೆಸಿ ನಂತರ ಆ ದ್ರಾವಣವನ್ನು ಶೋಧಿಸ್ಬಿಟ್ಟು 18 liter ನೀರಿನಲ್ಲಿ ಬೆರೆಸಿ ಬೆಳೆಗಳಿಗೆ ಸಿಂಪಡಿಸಿದ್ರೆ ಎಲೆ ಜಿಗಿ ಹುಳ, ಬಿಳಿ ನೊಣ ಹಾಗೂ ಎಲೆ ತಿನ್ನುವ ಇತರ ಕೀಟಗಳನ್ನ ನಾವು ನಿಯಂತ್ರಿಸಬಹುದಾಗಿದೆ. ಈ ರೀತಿ ಮನೆಯಲ್ಲೇನೆ ನಾವು ಸಾಕಷ್ಟು ಸಾವಯವವಾಗಿ ಈ ಒಂದು ರೋಗ ಮತ್ತು ಹುಳಗಳನ್ನ ನಾವು ಅವಾಯ್ಡ್ ಮಾಡಬಹುದಾಗಿದೆ. ನಂತರ ಕಾಯಿ ಕೊರಕ ಹುಳ ಮತ್ತೆ ಕಂಬಳಿ ಹುಳ ಬರುತ್ತೆ, ಇದನ್ನ ಯಾವ ರೀತಿ ನಿಯಂತ್ರಿಸಬಹುದು ಅಂದ್ರೆ ಹಸಿಮೆಣಸಿನಕಾಯಿ 50 gram ಹಸಿಮೆಣಸಿನಕಾಯಿ ತಗೊಂಡು 120 gram ಉಪ್ಪನ್ನ ನುಣ್ಣಗೆ ಅರೆದು ರಾತ್ರಿ 1-12 ಗಂಟೆಗಳ ಕಾಲ ನೆನೆಸಿ ನಂತರ ನೀರಲ್ಲಿ 16 liter ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡಿದ್ರೆ ಈ ಕಂಬಳಿ ಹುಳ ಅವನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು. ಕಾಯಿ ಕೊರಕ ಹುಳು ಅದನ್ನೆಲ್ಲ. ನಂತರ ಈಗ ಜಾಸಿಡ್ಸ್ ಅಂತ ಬರುತ್ತೆ, ಜಾಸಿಡ್ಸ್ ಇದನ್ನು ಕೂಡ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ರುಬ್ಬಿ ಅದನ್ನು ಕೂಡ ನಾವು ಸ್ಪ್ರೇ ಮಾಡಬಹುದು. ಅಂದ್ರೆ ಇದು ರಸ ಹೀರುವ ಕೀಟಗಳ ವಿರುದ್ಧವಾಗಿ. ನಂತರ ಈ ಕೆಲವೊಂದ್ರಲ್ಲಿ ಸೊರಗು ರೋಗ ಅಂತ ಬರುತ್ತೆ, ಈಗ ನಾವು ಟೊಮೆಟೊ ಸಸಿ ಹಾಕಿರ್ತೀವಿ ಹಂಗೆ ಸೊರಗೋಗ್ಬಿಡುತ್ತೆ ಅದು ಸೊರಗು ರೋಗ ಅಂತ ಹೇಳ್ತೀವಿ. ಅದನ್ನ ನಾವು ಸಸಿ ಸಾಯುವಿಕೆ ಅಥವಾ ಬುಡ ಕೊಳೆಯುವಿಕೆ ಅಂತ ಹೇಳ್ತೀವಿ. ಅದನ್ನ ಈ ಟ್ರೈಕೋಡರ್ಮಾ 4 gram ತಗೊಂಡು 4 gram ಟ್ರೈಕೋಡರ್ಮಾ 1 kg ಬೀಜಕ್ಕೆ 4 4 ಗ್ರಾಂ ಟ್ರೈಕೋಡರ್ಮ ತಗೊಂಡು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಗೆದ್ದಲು ಹುಳುಗಳು ಬರುತ್ತೆ, ಸಾಮಾನ್ಯವಾಗಿ ಗೆದ್ದಲು ಹುಳುಗಳು ಬಂದಾಗ ಅದನ್ನು ಎಕ್ಕದ ಎಲೆಗಳಿರುತ್ತೆ, ಅದನ್ನ ಕೂಡ 24 ಗಂಟೆಗಳ ಕಾಲ ನೆನೆಸಿಬಿಟ್ಟು ನಾವು ಅದನ್ನ ಸ್ಪ್ರೇ ಮಾಡೋದ್ರಿಂದ ಅದನ್ನು ನಿಯಂತ್ರಣ. ಈ ರೀತಿ ಹಲವಾರು ನಮ್ಮಲ್ಲೇ ನಾವು ನಮ್ಮ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಉಪಯೋಗಿಸಬಹುದು. ಮತ್ತೆ ಇದಕ್ಕಿಂತ ಸಿಂಪಲ್ ಏನಂತಂದ್ರೆ, ಪ್ರತಿದಿನ ಸಂಜೆ ಹೋಗಿ ನಿಮ್ ತಾರಸಿ ತೋಟದಲ್ಲಿ ಸಮಯವನ್ನು ನಾವು ಕಳೆಯೋದ್ರಿಂದ ಯಾವ್ದಾದ್ರು ಹುಳ ಇದ್ರೆ ಕೈಯಿಂದಾನೆ ತೆಗೆದು ಹಾಕಬಹುದು. ಅದು ಬಹಳ ಅದು ಒಂದು ಈಸಿ ಸುರಕ್ಷಿತವಾಗಿ ಕ್ರಮ ಹೇಳ್ಬೋದು. ಹೌದು, ಹಾಗೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಬರುವ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಕೇಂದ್ರ GKVK ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಎಲ್ಲ ರೈತರಾಗಿರ್ಬೋದು, ರೈತ ಮಹಿಳೆಯರು ಸಂಪರ್ಕಿಸಬಹುದು. ಅಂದ್ರೆ ಒಟ್ಟಾರೆ ಇವತ್ತು ಸಾಕಷ್ಟು ಈ ನಗರೀಕರಣದಿಂದ ಈ ನಮ್ಮ ಪರಿಸರನೇ ಒಂದು ರೀತಿ ಕಲುಷಿತ ಆಗ್ತಾ ಇದೆ ಅಂತ ಹೇಳಿ. ಖಂಡಿತ ಖಂಡಿತ. ಆದ್ರಿಂದ ಈ ಒಂದು ತಾರಸಿ ತೋಟಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಪರಿಸರವನ್ನು ಪಡೆಯಬಹುದು, ಒಳ್ಳೆ ಆಹಾರವನ್ನ ಪಡಿಬಹುದು. ಇದು ಬರೀ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಬಾರದು, ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇದು ಹೆಚ್ಚೆಚ್ಚಾಗಿ ಇವತ್ತು ಜನಪ್ರಿಯವಾಗ್ತಾ ಇದೆ. ಎಲ್ಲರೂ ಕೂಡ ಗಮನವನ್ನ ಹರಿಸ್ತಾ ಇದ್ದಾರೆ. ಹಾಗಾಗಿನೇ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಒಂದು ತಾರಸಿ ತೋಟಗಾರಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಕ್ಕಾಗಿ ತಮ್ಮನ್ನ ಇಷ್ಟೆಲ್ಲ ಕೇಳಿದೆ ಡಾಕ್ಟರ್ ಶ್ವೇತಾ ಅವರೇ. ತಾವು ಇದುವರೆಗೂ ಈ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ತಾರಸಿ ತೋಟಗಾರಿಕೆ ಕುರಿತು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ BS ಶ್ವೇತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ನಮ್ಮ ರೈತ ಬಾಂಧವರು ಹೈನುಗಾರಿಕೆಯಲ್ಲಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ತೊಡಗಿದ್ದಾರೆ, ಜೊತೆಗೆ ಪಶುಪಾಲನೆಯಲ್ಲೂ ಕೂಡ ತೊಡಗಿದ್ದಾರೆ. ಇವತ್ತು ಹೈನು ರಾಸುಗಳು ಮತ್ತು ನಮ್ಮ ಜಾನುವಾರುಗಳು ಸಾಕಷ್ಟು ಬೆಲೆ ಬಾಳ್ತವೆ. ಆದರೆ ಈ ಒಂದು ಹಸುಗಳು, ಎಮ್ಮೆಗಳು ಮತ್ತು ಬೇರೆ ಜಾನುವಾರುಗಳು ಆಕಸ್ಮಿಕಕ್ಕೆ ಒಳಗಾಗಿ ಅಥವಾ ರೋಗಗಳಿಂದ ಸಾವನ್ನಪ್ಪುವಂಥ ಸಾಧ್ಯತೆ ಇರುತ್ತೆ. ಇವುಗಳ ವಿರುದ್ಧವಾಗಿ ಈಗ ಜಾನುವಾರು ವಿಮೆ ಸೌಲಭ್ಯ ಕೂಡ ರೈತ ಬಾಂಧವರಿಗೆ ಲಭ್ಯ ಇದೆ. ಕೇಂದ್ರ ಪುರಸ್ಕೃತ ಜಾನುವಾರು ವಿಮಾ ಯೋಜನೆಯನ್ನು ಕರ್ನಾಟಕ ಜಾನುವಾರು ವಿಮಾ ಸಂಸ್ಥೆಯಿಂದ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಪ್ರತಿ ಫಲಾನುಭವಿಯ ಗರಿಷ್ಠ 5 ಮಿಶ್ರತಳಿ ಹಸು ಮತ್ತು ಎಮ್ಮೆಗಳ ಒಂದು ವಿಮೆಗಾಗಿ ಸಹಾಯಧನ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ. ಈ ಒಂದು ಜಾನುವಾರು ವಿಮಾ ಯೋಜನೆಯ ಅಡಿಯಲ್ಲಿ ರಾಜ್ಯದ ಎಲ್ಲ ಫಲಾನುಭವಿಗಳ ಅಧಿಕ ಹಾಲು ಉತ್ಪಾದಿಸುವಂಥ ಗರಿಷ್ಠ 5 ರಾಸುಗಳವರೆಗೆ, ಅಂದರೆ ಹಸುಗಳಾಗ್ಬೋದು ಅಥವಾ ಎಮ್ಮೆಗಳಾಗ್ಬೋದು, ಈ ಒಂದು ಜಾನುವಾರು ವಿಮಾ ಯೋಜನೆಯ ಅಡಿಯಲ್ಲಿ ಪ್ರಯೋಜನವನ್ನು ಪಡೆಯಬಹುದಾಗಿರುತ್ತೆ. ಮುಖ್ಯವಾಗಿ ಈ ಜಾನುವಾರು ವಿಮಾ ಯೋಜನೆ ಪಶುವೈದ್ಯಕೀಯ ಇಲಾಖೆಯ ಪಶುವೈದ್ಯಕೀಯ ಆಸ್ಪತ್ರೆ ಅಥವಾ ಪಶುವೈದ್ಯಕೀಯ ಚಿಕಿತ್ಸಾಲಯಗಳಲ್ಲಿನ ಪಶುವೈದ್ಯರು ಅಥವಾ ಕರ್ನಾಟಕ ಹಾಲು ಮಹಾಮಂಡಳಿಯ ವೈದ್ಯರ ಸಹಯೋಗದ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಒಂದು ಜಾನುವಾರು ವಿಮಾ ಯೋಜನೆಯಡಿಯಲ್ಲಿ ವಿಮಾ ಪ್ರಯೋಜನ 1 ವರ್ಷದವರೆಗೆ ಚಾಲ್ತಿಯಲ್ಲಿರುತ್ತೆ. ವಿಮೆ ಮಾಡಿಸೋದಕ್ಕೆ ನಮ್ಮ ರೈತ ಬಾಂಧವರು, ಪಶುಪಾಲಕರು ಕೈಗೊಳ್ಳಬೇಕಾದಂಥ ಕ್ರಮಗಳು ಅಂದರೆ, ತಮ್ಮ ಆರೋಗ್ಯವಂತ, ಹಾಲು ಕೊಡುವಂಥ ಅಥವಾ ಗರ್ಭ ಧರಿಸಿದಂಥ ಹಸು ಅಥವಾ ಎಮ್ಮೆಯನ್ನು ಪಶುವೈದ್ಯಕೀಯ ಇಲಾಖೆಯ ಸಂಬಂಧಪಟ್ಟ ಪಶುವೈದ್ಯರಲ್ಲಾಗಲಿ ಅಥವಾ ಕರ್ನಾಟಕ ಹಾಲು ಮಹಾಮಂಡಳಿಯ ವೈದ್ಯರಲ್ಲಾಗಲಿ ಹಾಜರುಪಡಿಸಬೇಕಾಗತ್ತೆ. ಆರೋಗ್ಯ ಮತ್ತು ಬೆಲೆ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡಿಬೇಕಾಗತ್ತೆ. ವಿಮಾ ಕಂಪನಿಯಿಂದ ನೀಡಲಾದಂಥ ಪಾಲಿಸಿ ಪ್ರಮಾಣ ಪತ್ರವನ್ನು ಪಡ್ಕೋಬೇಕಾಗತ್ತೆ. ಪಶುವೈದ್ಯರು ವಿಮೆಗೆ ಒಳಪಡಿಸಿದಂಥ ಜಾನುವಾರುವಿನ ಕಿವಿಗೆ ಹಾಕಿದಂಥ ಓಲೆಯನ್ನು ಗಮನಿಸ್ತಾ ಇರಬೇಕಾಗತ್ತೆ. ಆ ಓಲೆ ಏನಾದರೂ ಕಳೆದು ಹೋದರೆ ಕೂಡಲೇ ರೈತ ಬಾಂಧವರು ವಿಮಾ ಕಂಪನಿಗೆ ಅಥವಾ ವಿಮೆಗೆ ಒಳಪಡಿಸಿದಂಥ ಸಮಯದಲ್ಲಿ ಪ್ರಮಾಣ ಪತ್ರ ಪಡೆದಂಥ ಈ ಪಶು ಆಸ್ಪತ್ರೆ ಅಥವಾ ಪಶು ಚಿಕಿತ್ಸಾಲಯದ ವೈದ್ಯರ ಗಮನಕ್ಕೆ ತಂದು ಹೊಸ ಓಲೆಯನ್ನು ಹಾಕಿಸ್ಬೇಕಾಗತ್ತೆ. ಓಲೆ ಇಲ್ಲದೇ ಇದ್ದರೆ ಪರಿಹಾರ ದೊರೆಯುವುದಿಲ್ಲ. ಆದ್ದರಿಂದ ರೈತ ಬಾಂಧವರು ಯಾವುದೇ ಕಾರಣದಿಂದ ಓಲೆಯನ್ನು ರಾಸುವಿನ ಕಿವಿನಿಂದ ತೆಗಿಬಾರದು. ಮುಖ್ಯವಾಗಿ ಈ ಒಂದು ವಿಮಾ ಅವಧಿಯಲ್ಲಿ ವಿಮೆಗೆ ಒಳಪಡಿಸಿದಂಥ ಹಸು ಅಥವಾ ಎಮ್ಮೆಗಳೇನಾದರೂ ಮರಣಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ವಿಮಾ ಮೊತ್ತದ ಸೌಲಭ್ಯವನ್ನು ಪಡೆಯೋದಕ್ಕೆ ವಿಮಾ ಸಂಸ್ಥೆಯ ನಿಯಮಗಳ ಪ್ರಕಾರ ಈ ಒಂದು ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ನಲ್ಲಿ ನೋಂದಾಯಿಸಿದಂಥ ಪಶುವೈದ್ಯರ ಮೂಲಕ ಆ ಒಂದು ಜಾನುವಾರುವಿನ ಶವದ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸ್ಬೇಕಾಗತ್ತೆ. ಆ ಸತ್ತಂಥ ಜಾನುವಾರುವಿನ ಕಲರ್ ಫೋಟೋ ಮತ್ತು ಸಂಬಂಧಪಟ್ಟ ದಾಖಲಾತಿಗಳನ್ನು ವಿಮಾ ಕಂಪನಿಗೆ ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ರೈತ ಬಾಂಧವರು ತಮ್ಮ ಸಮೀಪದ ಪಶುವೈದ್ಯಾಧಿಕಾರಿಗಳಿಂದ ಪಡೆಯಬಹುದು. ಪಶುಪಾಲಕರು ಈ ಪಶುಸಂಗೋಪನೆಗೆ ಸಂಬಂಧಪಟ್ಟಂಥ ತಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ, ಪಶುವೈದ್ಯಕೀಯ ಸೇವಾ ಇಲಾಖೆಯ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಪಶುಪಾಲನೆಗೆ ಸಂಬಂಧಪಟ್ಟ ಸಲಹೆಗಳನ್ನು ಪಡ್ಕೊಳ್ಳೋದಕ್ಕೆ, ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ರಾಜ್ಯದಾದ್ಯಂತ ಇರುವಂಥ ಗೋಪಾಲವಾಣಿ ಉಚಿತ ದೂರವಾಣಿ ಸಂಖ್ಯೆ 1800425002 ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಈ ಉಚಿತ ದೂರವಾಣಿ ಸಂಖ್ಯೆ ಗೋಪಾಲವಾಣಿಯ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 1800425002. ಇನ್ನೊಂದು ದೂರವಾಣಿ ಸಂಖ್ಯೆ ಇದೆ, ಅದು 2341710000, STD ಕೋಡ್ 080. ಇನ್ನು ಪಶುಪಾಲಕರು ಪಶುಸಂಗೋಪನಾ ಕಾರ್ಯಚಟುವಟಿಕೆಗಳು, ಪಶುವೈದ್ಯಕೀಯ ಇಲಾಖೆಯ ಸೌಲಭ್ಯಗಳು ಮತ್ತು ಸಲಹೆಗಳ ಒಂದು ಮಾಹಿತಿಯನ್ನು ರಾಷ್ಟ್ರದಾದ್ಯಂತ ಇರುವಂಥ ಈ ಕಿಸಾನ್ ಕಾಲ್ ಸೆಂಟರ್ನ ಉಚಿತ ದೂರವಾಣಿ ಸಂಖ್ಯೆ 1800015551 ಸಂಪರ್ಕಿಸಿ ಕೂಡ ಪಡ್ಕೋಬಹುದು. ಕೃಷಿ ಮಾಹಿತಿ ಕೇಳಿದರೆ ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ವಿಜ್ಞಾನದ ಮುನ್ನಡೆ ಟಿಆರ್ ಅನಂತರಾಮು ಅವರಿಂದ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 to 7:34 ಅನಂತರ 7:45 8:00 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ವಿದ್ಯಾವರ್ಧಕ ಎಂಜಿನಿಯರಿಂಗ್ ಕಾಲೇಜ್.